ಅಂದರೆ ಇದನ್ನ ಮಣ್ಣು ಪರೀಕ್ಷೆ ಫಲಿತಾಂಶದ ಆಧಾರದ ಮೇಲೆ ಕೊಟ್ಟರೆ ಒಳ್ಳೇದು ಅಂತೀರಿ? ಹೌದು, ಯಾವಾಗಲೂ ಯಾಕೆಂದರೆ ಇದು ಒಂದು ಪ್ರದೇಶಕ್ಕೂ ಇನ್ನೊಂದು ಪ್ರದೇಶಕ್ಕೂ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಹಾಗಾಗಿ ಆದಷ್ಟು ನಾವು ಪರೀಕ್ಷೆ ಆಧಾರದ ಮೇಲೆ, ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಈ ಶಿಫಾರಸನ್ನು ನಾವು ಮಾಡಿರ್ತೀವಿ. ಮತ್ತು ಅದನ್ನು ರೈತರು ಸಹ ಆಗಾಗ್ಗೆ ಮಣ್ಣನ್ನು ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಂದು ಒಳ್ಳೆಯದು. ಅಂದರೆ ಗೊಬ್ಬರದಲ್ಲೂ ಕೂಡ ನಾವು ಅದನ್ನ ವಿಭಾಗ ಮಾಡಿಕೊಡ್ಬೇಕಾಗತ್ತಾ? ಹೌದು, ಈಗ ಏನಾಗಿರ್ತೀವಿ, ಈ ಸಾರಜನಕ ಕೊಡುವಂಥ ಗೊಬ್ಬರನ ನಾವೇನು ಮಾಡ್ತೀವಿ, ಸಾರಜನಕದಲ್ಲಿ ಒಂದು 50% ಗೊಬ್ಬರ ಮತ್ತು ಪೂರ್ತಿ ಪೊಟ್ಯಾಷು ಮತ್ತು ರಂಜಕ ಒದಗಿಸುವಂಥ ಗೊಬ್ಬರಗಳನ್ನ ನಾವು ಆದಷ್ಟು ಈ ಬಿತ್ತನೆ ಮಾಡೋ ಸಮಯದಲ್ಲೇ ಕೊಡಬೇಕಾಗುತ್ತೆ, ಮಣ್ಣಿಗೆ ಕೊಡಬೇಕಾಗುತ್ತೆ. ಮತ್ತು ಈ ಸಾರಜನಕದ ಇನ್ನು ಉಳಿದ ಅರ್ಧ ಭಾಗನ ಏನಾಗುತ್ತೆ, ಕೆಲವು ಕಡೆ ಎರಡು ಕಡೆ ಮೇಲ್ಗೊಬ್ಬರವಾಗಿ ಕೊಡ್ತಾರೆ, ಕೆಲವರು ಒಂದೇ ಕಡೆ ಕೊಡ್ತಾರೆ. ಅಂದರೆ ಕೆಲವರು ಏನು ಮಾಡ್ತಾರೆ, ಈ 4-5 ವಾರದಲ್ಲಿ ಕೊಡ್ತಾರೆ. ಹಾಗಾಗಿ ನಾವೇನು ಹೇಳ್ತೀವಿ, ಈ ಸಾರಜನಕ ಗೊಬ್ಬರನ 2 ಸಾರಿ ಕೊಡಿ. ಅಂದರೆ ಬಿತ್ತನೆಯಾದ 4-5 ವಾರ ಅದರಲ್ಲಿ ಅರ್ಧ ಭಾಗ, ಇನ್ನು ಉಳಿದ ಅರ್ಧ ಭಾಗನ 7-8 ವಾರಗಳ ನಂತರ, ಅಂದರೆ ಬಿತ್ತನೆ ಮಾಡಿದ 7-8 ವಾರಗಳ ನಂತರ ಕೊಡೋದ್ರಿಂದ ಹೆಚ್ಚಿನ ಇಳುವರಿ ಕಂಡುಬಂದಿದೆ. ಇನ್ನು ಜೈವಿಕ ಗೊಬ್ಬರಗಳನ್ನು ಬಳಸ್ಕೋಬಹುದೇ? ಹೌದು, ನಾವು ಈ ಜೈವಿಕ ಗೊಬ್ಬರಗಳು ಅಂದರೆ ಈ ಬಿತ್ತನೆ ಕಾಲದಲ್ಲಿ, ಅಂದರೆ ಬಿತ್ತನೆ ಮಾಡುವಂಥ ಸಮಯದಲ್ಲಿ ಈ ಏನು ಈ ಜೀವಾಣು ಗೊಬ್ಬರಗಳಾದಂಥ ಅಜೋಸ್ಪಿರಲಮ್ ಬ್ರಾಸಿಲೆನ್ಸ್ ಮತ್ತು ಆಸ್ಪರ್ಜಿಲಸ್ ಆವಮುರಿ ಅಂತ ಈ ಜೀವಾಣುಗಳಿವೆ. ಇದನ್ನು ನಾವು ಏನು ಮಾಡ್ತೀವಿ, ಬೀಜಕ್ಕೆ ಲೇಪನೆ ಮಾಡಿ ಬಳಸೋದ್ರಿಂದ ಬಹಳ ಹೆಚ್ಚಿನ ಇಳುವರಿ ಸಹ ಕಂಡುಬಂದಿದೆ. ಇನ್ನು ಮುಖ್ಯವಾಗಿ ಖುಷ್ಕಿ ಬೇಸಾಯದಲ್ಲಿ ನಾವು ಅಂತರ ಬೇಸಾಯ ಮಾಡೋದು ಬಹಳ ಮುಖ್ಯವಾಗುತ್ತೆ ಕಳೆ ನಿಯಂತ್ರಣಕ್ಕೆ, ಇದನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೇಳಿ? ನೋಡಿ, ಈಗ ನಾವು ಕೂರಿಗೆ ಬಿತ್ತನೆ ಆದ ತಕ್ಷಣ ಸುಮಾರು 10-12 ದಿವಸಗಳಲ್ಲಿ ಸಸಿಗಳ ಒಂದು ಸಂಖ್ಯೆಯನ್ನು ಕಾಪಾಡಿಕೊಳ್ಬೇಕು, ಅದಕ್ಕೆ ಅಡ್ಕುಂಟೆ ಹೊಡಿಬೇಕು. ಆನಂತರ 15 ದಿವಸಗಳಿಂದ ಅಂತರ ಬೇಸಾಯ ಕೈಗೊಳ್ಬೋದು. ಅಂದರೆ ನಾವು ಈ ಕುಂಟೆ ಒಡೆದು, ಅಂದರೆ ಸಾಲಿನಲ್ಲಿ ಕುಂಟೆ ಒಡೆದು ಮಣ್ಣನ್ನು ಸಡಿಲಗೊಳಿಸೋದ್ರಿಂದ ಬೇರುಗಳಿಗೆ ಗಾಳಿ ಸಿಗ್ತದೆ, ಮತ್ತು ಬಿದ್ದ ನೀರು ನೆಲದಲ್ಲಿ ಇಂಗಲು ಸಹ ಸಾಧ್ಯವಾಗ್ತದೆ, ಮತ್ತು ಅದರ ಜೊತೆಗೆ ಕಳೆ ಸಹ ಹತೋಟಿ ಆಗ್ತದೆ. ಮತ್ತು ಸಾಧ್ಯವಾದರೆ ಈ ಸಾಲುಗಳ ಮಧ್ಯೆ ಉಳಿದಿರುವಂಥ ಕಳೆನ ಕೈನಿಂದ ತೆಗೆದ್ರೆ ಇನ್ನೂ ಒಳ್ಳೆಯದು. ಮತ್ತು ನೀರಾವರಿಯಲ್ಲಿ ಹಾಗೂ ಮಣ್ಣಿನ ತೇವಾಂಶದ ಅನುಕೂಲ ಇರುವ ಪ್ರದೇಶಗಳಲ್ಲಿ ನಾವು ಈ ಕಳೆನಾಶಕವನ್ನು ಸಹ ಹೇಳ್ತೀವಿ. ಅಂದರೆ ಯಾಕೆಂದರೆ ಮಣ್ಣಿನಲ್ಲಿ ತೇವಾಂಶ ಇರಬೇಕು ನಾವು ಕಳೆನಾಶಕಗಳನ್ನ ನಾವು ಸಿಂಪಡಿಸುವಾಗ. ಹಾಗಾಗಿ ಈ 2,4-D ಅಂತ ಒಂದು ಕಳೆನಾಶಕನ ಈ ಏನು ಹೇಳ್ತೀವಿ, ಬೆಳೆಯ 15-20 ದಿವಸಗಳಲ್ಲಿ ಸುಮಾರು 1 ಹೆಕ್ಟೇರ್ಗೆ ಹೇಳ್ತೀವಿ, ಅಂದರೆ 1 ಎಕರೆಗೆ 400 ಗ್ರಾಮ್ನಂತೆ ಇದನ್ನು ನಾವು 150-200 ಲೀಟರ್ ನೀರಿನಲ್ಲಿ ಸಿಂಪಡಿಸಿ ಕಳೆಯ ನಿಯಂತ್ರಣ ಕೈಗೊಳ್ಳಬಹುದು. ಅಂದರೆ ಸಾಕಷ್ಟು ನೀರನ್ನು ಕೂಡ ಅವಾಗ ಬೇಕಾಗತ್ತೆ ಅಂತೇಳಿ? ಹೌದು, ಯಾಕೆಂದರೆ ನೀರಿನ ಒಂದು ತೇವಾಂಶ ಇಲ್ಲ ಅಂದರೆ ಈ ಕಳೆನಾಶಕಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಿಲ್ಲ. ಇನ್ನು ರಾಗಿನಲ್ಲಿ ಮಿಶ್ರ ಬೆಳೆ ಪದ್ಧತಿಯನ್ನು ಅನುಸರಿಸಬಹುದೇ ನಾವು? ಈ ರಾಗಿನಲ್ಲಿ ಈಗ ನೋಡಿ, ನಮ್ಮ ದಕ್ಷಿಣ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ರಾಗಿನ ಎಲ್ಲರೂ ಈ ಮಿಶ್ರ ಬೆಳೆಯಾಗಿಯೇ ಬೆಳೀತಾರೆ. ಈಗೇನಾಗುತ್ತೆ, ಈ ಬೆಂಗಳೂರು ಸುತ್ತಮುತ್ತ ನೀವು ಕೋಲಾರ ಇಲ್ಲೆಲ್ಲ ನೋಡಿರ್ಬೋದು, ಇಲ್ಲೇನು ಮಾಡ್ತಾರೆ, ಆದಷ್ಟು ರೈತರು ಈ ತೊಗರಿ ಜೊತೆ, ಅಂದರೆ 8 ಸಾಲು ರಾಗಿ 2 ಸಾಲು ತೊಗರಿ ಈ ರೀತಿ ಬಿತ್ತನೆ ಮಾಡ್ತಾರೆ. ಅಂದರೆ 8:2 ಈ, ಮತ್ತು ಕೆಲವು ಕಡೆ ಈ ರಾಗಿ ಜೊತೆ ಅವರೇ ಬೆಳೀತಾರೆ, ಇನ್ನು ಕೆಲವು ಕಡೆ ಅವರೇ ಜೊತೆ ಸೋಯಾ ಅವರೇ ಅಂತ ಇದೆ ಅದನ್ನು ಸಹ ಬೆಳೀತಾರೆ, ಮತ್ತು ಇನ್ನೂ ಕೆಲವು ಕಡೆ ಸೋಯಾ ಅವರೇ ಜೊತೆ ಅಲಸಂದೆ, ಇವು ಎರಡು ಬೆಳೆಯೋದ್ರಿಂದ ಎರಡರಲ್ಲೂ ಸಹ ಒಂದು ಇಳುವರಿ ಬರೋದ್ರಿಂದ ರೈತನಿಗೆ ಆದಾಯ ಜಾಸ್ತಿ ಬರುತ್ತೆ. ಹಾಗಾಗಿ ನಾವು ಮಿಶ್ರ ಬೆಳೆಗಳನ್ನ ಬೆಳೀಲಿಕ್ಕೆ ಜಾಸ್ತಿ ಶಿಫಾರಸು ಮಾಡ್ತೀವಿ. ಅಂದರೆ ಒಟ್ಟಾರೆ ನಮ್ಮ ರೈತ ಬಾಂಧವರು ಅವರ ಪ್ರದೇಶಕ್ಕೆ ಸೂಕ್ತವಾದಂಥ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬೇಸಾಯ ಮಾಡೋದು ಒಳ್ಳೆಯದು ಅಂತ. ಹೌದು ಹೌದು, ಇದು ಬಹಳ ಅತ್ಯಂತ ಒಂದು ಸೂಕ್ತವಾದಂಥ ಅಂಶ, ಮುಖ್ಯವಾದಂಥ ಅಂಶ. ಯಾಕೆಂದರೆ ನಾವು ಯಾವ ತಿಂಗಳಲ್ಲಿ ಬಿತ್ತನೆ ಮಾಡ್ತೀವಿ ಆ ತಿಂಗಳಿಗೆ ಅಥವಾ ಆ ಕಾಲಮಾನಕ್ಕೆ ಸೂಕ್ತವಾದ ತಳಿಗಳನ್ನ ಆಯ್ಕೆ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು. ರೈತ ಬಾಂಧವರೇ, ತಮಗೆ ಈ ರಾಗಿ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜಯರಾಮೇಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9800062030. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9800062030. ತುಂಬ ಸಂತೋಷ ಡಾಕ್ಟರ್ ಜಯರಾಮೇಗೌಡ ಅವರೇ. ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಒಂದು ರಾಗಿಯ ಒಂದು ಸುಧಾರಿತ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ತರಂಗಾಂತರ 409.1 meter ಅಂದರೆ 612 kHz. ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಸಂಜೆ 6:30 ಕೇಳಿ ರಸವಾರ್ತೆ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. 7:02 ಜಾಲಿ ರೈಡ್ ಎಫ್ಎಂ ರೈನ್ಬೋ ಸಹ ಪ್ರಸಾರದಲ್ಲಿ. 7:45 ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟಗಾರ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಹಾದೇವಪ್ಪ ಕಡೆಚೂರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸದಾನಂದ ಪೆರ್ಲಾ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 9:05 ಕ್ಷಿತಿಜ ಲಿಟರರಿ ಗುರು ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಹಿರಿಯ ಸಾಹಿತಿ ಶೂದ್ರ ಶ್ರೀನಿವಾಸ್. ಸಂದರ್ಶನ ಮತ್ತು ನಿರ್ಮಾಣ ಹೆಚ್ಕೆ ಸುಬ್ಬಯ್ಯ. 10:05 ಕಾಳಿದಾಸ ಪ್ರಶಸ್ತಿ ಪುರಸ್ಕೃತರಾದ ನಾಡಿನ ಹೆಸರಾಂತ ಸಂಗೀತ ಕಲಾವಿದರಾದ ಪಂಡಿತ್ ವೆಂಕಟೇಶ್ ಕುಮಾರ್ ಅವರೊಂದಿಗೆ ಆಪ್ತ ಮಾತುಕತೆ ನಡೆಸಿಕೊಡುತ್ತಾರೆ ಡಾ ಬಸು ಬೇವಿನಗಿಡ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 11:00 ಚಿತ್ರಗೀತೆಗಳನ್ನು ಕೇಳುವಿರಿ. ಇನ್ನು ನಾಳೆ ಪ್ರಸಾರದಲ್ಲಿ ಬೆಳಿಗ್ಗೆ 6:05 ಕೇಳಿ ಚಿಂತನ ಡಾ ಬಿಕೆ ರವಿ ಅವರಿಂದ. 6:20 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತ. 6:45 ಹೆಲ್ತ್ ಸೂತ್ರ ಡಾ ಸಿಎ ಕಿಶೋರ್ ಅವರಿಂದ. 6:50 ರೈತರಿಗೆ ಸಲಹೆ. 7:15 ಹಚ್ಚೆ ಒಗ್ಗಡಿನಾಡಲ್ಲಿ ಕನ್ನಡದ ದೀಪ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು. ಭಾಗವಹಿಸುತ್ತಾರೆ ಬೀದರ್ ಜಿಲ್ಲೆಯ ಭಾಲ್ಕಿ ಹಿರೇಮಠ್ ಪೀಠಾಧ್ಯಕ್ಷರು.